ಪಾಸ್ ಮಾಡ್ಕೊಂಬಿಟ್ಟು ವಾಟರ್ ಶೆಡ್ನಲ್ಲಿ ಕವಾಡ್ ಅಂತ ಒಂದು ಪ್ರಾಜೆಕ್ಟ್ ಬಂತು 2003 ಮತ್ತು 2004 ಅವ್ರ ಜೊತೆಯಲ್ಲಿ ವಾಟರ್ ಶೆಡ್ ಒಡ್ಡ ಹಾಕೋದು ಮತ್ತು ಕೃಷಿ ಹೊಂಡ ಮಾಡ್ತಕ್ಕಂಥದ್ದು ಚೆಕ್ ಡ್ಯಾಮ್ಗಳು ಸರ್ ಒಂದು ಸಮಿತಿ ಮಾಡಿದ್ರು. ಆ ಸಮಿತಿಯಲ್ಲಿ ಒಬ್ಬ ಅನುಭವ ರೈತ ಅಂತ ತಗೊಂಡ್ರು ಸರ್. ಆ ಸಮಿತಿಯಲ್ಲಿ ಅನುಭವ ರೈತನಾಗ್ಬಿಟ್ಟು ನಾನೇನು ಮಾಡಿದ್ದೀನಿ ಸರ್, ಅದರ AMA ಒಂದು ಸಂಸ್ಥೆ ಬಂತು ಸರ್, ಕವಾಡು ವಾಟರ್ ಶೆಡ್ಡಲ್ಲಿ ಒಂದು AMA ಸಂಸ್ಥೆ ಅಂತ ಒಂದು ಸಂಸ್ಥೆ ಬಂತು. ಕೃಷಿಗೆ ಹಾನಿಯಾಗಂಗಿಲ್ಲ, ಆಮೇಲೆ ಸುತ್ತಮುತ್ತ ಪರಿಸರಕ್ಕೂ ಹಾನಿಯಾಗಲ್ಲ ಅಂತೇಳಿ ಒಂದು ಸಂಸ್ಥೆ ಬಂತು. ಅದ್ರ ಜೊತೆಗೆ ಅವರು ಅವ್ರಿಗೆ ಮಾಡಬೇಕು ಯಾವ ರೀತಿ ಬ್ಯಾಸಾಯ ಮಾಡ್ಬೇಕಂತೇಳಿ ಅವ್ರು ಹಂತ ಹಂತವಾಗಿ 5 ವರ್ಷ ಅವ್ರ ಒಡನಾಡ ಅವ್ರ ಜೊತೆಯಲ್ಲಿ ನಾನು ಇದ್ದೀನಿ ಸರ್. ಆ ಪ್ರಾಜೆಕ್ಟ್ ಮುಗಿಯೋವರೆಗೂ ಅವ್ರ ಜೊತೆಯಲ್ಲೇ ಇದ್ದೆ ನಾನು. ಅದರಲ್ಲಿ ಅವ್ರು ಏನು ಮಾಡಿದ್ರು, EMP ಅಂತೇಳಿ ತಗೊಂಡ್ರು ಸರ್, AMA ಸಂಸ್ಥೆಯಲ್ಲಿ ಎಕೋ ನೆಟ್ವರ್ಕ್ ಪಾರ್ಟ್ನರ್ಶಿಪ್ ಅಂತೇಳಿ ಒಂದು ಉದ್ಯಾನ ತಗೊಂಡ್ರು. ತಗೊಂಡ್ಬಿಟ್ಟು ರೈತ ಕ್ಷೇತ್ರ ಪಾಠಶಾಲೆ ಕೊಡಬೇಕು, ಯಾವ್ಯಾವ ಗೊಬ್ಬರ ಕೊಡಬೇಕು, ಗೊಬ್ಬರಗಳಲ್ಲಿ ಎಷ್ಟು ವಿಧ ಇದ್ದಾವೆ ಅಂತೇಳಿ ಹಲವಾರು ತರಬೇತಿಗಳನ್ನು ಕೊಟ್ಟು ನನ್ನ ಸುಸ್ಥಿರ ಕೃಷಿ ಸಮಗ್ರ ಬೇಸಾಯ ಪದ್ಧತಿ ಅಂತೇಳಿ ಇದೆಲ್ಲ ಕಲ್ತಿರ್ತಕ್ಕಂಥದ್ದು. ಇವತ್ತು ಮಣ್ಣಿಗೆ ಇವತ್ತು ಹೆಚ್ಚು ಹೆಚ್ಚು ಕೆಮಿಕಲ್ ಆಗಿಬಿಟ್ಟು ಅದರಿಂದ ಬೆಳೆದಿರ್ತಕ್ಕಂಥದ್ದು ತಿಂದರೆ ಸಮಾಜದಲ್ಲಿ BP ಬರ್ತಕ್ಕಂಥದ್ದು, ಶುಗರ್ ಬರ್ತಕ್ಕಂಥದ್ದು, ಕ್ಯಾನ್ಸರ್ ಬರ್ತಕ್ಕಂಥದ್ದು, ಹಳ್ಳಿ ಮನೆ ಮನೆಗಳಲ್ಲಿ ಇವತ್ತು ಮಿನಿ ಮೆಡಿಕಲ್ ಸ್ಟೋರ್ ಆಗಿದೆ. ಅದನ್ನೆಲ್ಲ ನೋಡಿ ಇದನ್ನ ಒಂದು ಟೀಮ್ ಮಾಡಿಕೊಂಡು ಅಲ್ಲಿ ಹಳ್ಳಿ ಸಾಯಂಕಾಲದ ಹಳ್ಳಿಗಳಲ್ಲಿ ಕಾರ್ಯಕ್ರಮ ಕೊಡ್ತಾ ಹೋದೆ. ಸಾಮಾಜಿಕವಾಗಿ ಬರದೆ ಅದು ಯಾರು ಜನ ಈ ಮನೆಯಲ್ಲಿ TVಗಳಿರೋದ್ರಿಂದ ಈ ನನ್ನ ನಾಟಕನ ಯಾರು ನೋಡಕ್ ಬರಲಿಲ್ಲ. ನನಗೆ ಬಹಳಷ್ಟು ಬೇಜಾರಾಯ್ತು. ಬೇಜಾರಾದ ತಕ್ಷಣ ನಾನೇನು ಮಾಡಿದೆ, ಅದೇನು ಮಾಡಿದೆ, ನಾಟಕ ನೋಡಕ್ಕೆ ಯಾರು ಬರಲಿಲ್ಲ ಅಲ್ಲ, ಮತ್ತೆ ಅದನ್ನ ಯಕ್ಷಗಾನ ರೂಪದಲ್ಲಿ ದೊಡ್ಡಾಟ ರೂಪದಲ್ಲಿ ಆ ತಾಳ ಮೊದಲೇ ಇಟ್ಕೊಂಡು ಆಮೇಲೆ ಆ ಕಾರ್ಯಕ್ರಮ ಕೊಡ್ತಾ ಹೋದ್ವಿ. ಆ ಕಾರ್ಯಕ್ರಮ SS ಆಯ್ತು ಸರ್. SS ಆದ್ಮೇಲೆ ಏನ್ ಮಾಡ್ತೀವಿ, ಆ ರೀತಿ ನಾವೊಬ್ರು ಏನ್ ಮಾಡಿದ್ವಿ, ಇದು ಜನಗಳಿಗೆ ಬಹಳಷ್ಟು ಮುಟ್ಟ ಶೇಂಗಕ್ಕೆ ಬರ್ತಕ್ಕಂಥದ್ದು ಕತ್ಕೊಳೆ ರೋಗ ಬರ್ತಿತ್ತು, ಆಮೇಲೆ ಬಡ್ರೋಗ ಅಂತ ಬರ್ತಿತ್ತು. ಅಲ್ಲಿಂದ ಏನ್ ಮಾಡೋಕೆ ಪೂರಕವಾಗಿರ್ತಕ್ಕಂಥದ್ದು ಅಂತಂದ್ರೆ ಟ್ರೈಕೋಟರ್ಮ, ರೈಜೋಬಿಯಮ್, ಅಜಿಟೋ ಬ್ಯಾಕ್ಟೀರಿ, ಇವಕ್ಕೆಲ್ಲ ಬೀಜೋಪಚಾರ ಮಾಡಿ ಆಮೇಲೆ ಕೊಟ್ಟಿಗೆ ಗೊಬ್ಬರ ಇರೋದು, ಮಾಗಿ ಉಳಿವು ಮಾಡೋದ್ರಿಂದ ಇವನ್ನು ತಡಿಬೋದು ಅಂತ ಹೇಳ್ಬಿಟ್ಟು ಮತ್ತೆ ಪ್ರಚಾರ ಮಾಡ್ತಾ ಅವುಗಳನ್ನು ಟ್ರೈಕೋಟರ್ಮ ಹಾಕೋದ್ರಿಂದ ಕತ್ಕೊಳೆ ರೋಗ ನಿರ್ವಹಣೆ ಆಗುತ್ತೆ, ಆಮೇಲೆ ರೈಜೋಬಿಯಮ್ ಕೊಡೋದ್ರಿಂದ ಗಾಳಿಯಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ರೂಪಕ್ಕೆ ಕೊಟ್ಟು ಒಳ್ಳೆ ಇಳುವರಿ ಅನ್ನು SS ಅನ್ನಾಗಿ ಮಾಡಿದ್ವಿ. ಕಾರ್ಯಕ್ರಮ SS ಆಯ್ತು. SS ಆದ್ಮೇಲೆ ಏನ್ ಮಾಡ್ತೀವಿ, ಈ ಕೃಷಿ ಪರಿವಾರ ಅಂತೇಳಿ ಒಂದು ಟ್ರಸ್ಟ್ ಮಾಡಿ ಅದರಲ್ಲಿ ನಾನು ತಾಲೂಕು ಖಜಾಂಚಿ ಆಗಿ ಕೆಲಸ ಮಾಡಿದ್ವಿ 2009-10-11 ಸಾಲಲ್ಲಿ. ಆ ಕಾರ್ಯಕ್ರಮ ಕೂಡ SS ಆಯ್ತು. ಈಗ ತಿಪ್ಪೇಸ್ವಾಮಿ ಅವರು ಸಾಮಾನ್ಯ ರೈತರಲ್ಲ, ನಾನೊಂದೇ ಬೇಸಾಗಿ ಕೃಷಿ ಮಾಡೋದಲ್ಲ, ನನ್ನ ಅಕ್ಕಪಕ್ಕದಲ್ಲಿರೋ ರೈತರು ಎಲ್ಲರೂ ಸಹಿತ ಕೃಷಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಅನ್ನೋಂಥ ನಿಟ್ಟಿನೊಳಗಡೆಗೆ ನೀವು ನಿಮ್ಮನ್ನು ತೋಡಿಸ್ಕೊಂಡಿದ್ದೀರಿ. ಓದಿದ್ದು SSLC ಮಾತ್ರ, ಪ್ರಶಸ್ತಿಗಳು ಬಂದಿದ್ದು ಸಾರ್ಥಕ ಆಗಿದೆ ಅಂತ ಅನಿಸ್ತಾ ಇದೆ. ಈಗ ನಿಮ್ಮ ಕುಟುಂಬದ ಕೃಷಿ ಬಗ್ಗೆ ಹೇಳಿ, 8 ಎಕರೆ ಭೂಮಿ ಇದೆ, ಏನೇನು ಬೆಳೀತಾ ಇದ್ದೀರಿ ಸರ್? ಒಟ್ಟಾರೆ ಇರೋದು ನಮ್ದು 80 ಎಕರೆ ಭೂಮಿ ಸರ್. ಅದರಲ್ಲಿ ಏನ್ ಮಾಡ್ತೀವಿ, 40 ಎಕರೆ ಸೋಲಾರ್ ಪ್ಲಾಂಟ್ ಒಂದು ಸ್ಕೀಮ್ ಬಂತು, ಆ ಸೋಲಾರ್ ಪ್ಲಾಂಟ್ಗೆ 40 ಎಕರೆ ಕೊಟ್ಟಿದ್ವಿ. ಬಂಪರ್ ಬಹುಮಾನ ನೋಡಿದ್ರಿ? ಹೌದು ಸರ್. ಸೋಲಾರ್ ಪ್ಲಾಂಟ್ ಕೊಟ್ಟ ತಕ್ಷಣ ಅದರಲ್ಲಿ ಏನಾಗಿದೆ ಸರ್, ಮತ್ತೆ 40 ಎಕರೆ ಇತ್ತು ಸರ್, 40 ಎಕರೆ ಒಳಗೆ ಒಂದು 10 ಎಕರೆ ಬೀಳಿದೆ ಸರ್. 30 ಎಕರೆ ಒಳ್ಳೆ ಕೃಷಿ ಮಾಡ್ತಾ ಇದೀವಿ. 30 ಎಕರೆ ಒಳಗೆ ನಮ್ಗೆ 25 ಜನಕ್ಕೆ ಏನು ಬೇಕು ಆಹಾರ ಪದಾರ್ಥಗಳು ಎಲ್ಲವೂ ನಾವೇ ಬೆಳ್ಕೊಂತೀವಿ. ನುಗ್ಗೆ ಸೊಪ್ಪು, ನುಗ್ಗೆ ಹೂವು, ನುಗ್ಗೆಕಾಯಿ, ಜೇನು ಪೇಟಿಗೆ, ಬೀಜೋತ್ಪಾದನೆ, ಸಮಗ್ರವಾಗಿ ನಮಗೆ ಕುಟುಂಬಕ್ಕೆ ಏನು ಬೇಕು ಎಲ್ಲ ಥರದ ತರಕಾರಿಗಳು, ಎಲ್ಲ ಥರದ ಆಹಾರಗಳು ಕೂಡ ನಾವು ಬೆಳ್ಕೊಂತೀವಿ. ನೀವು ಯಾವುದೇ ಆಹಾರ ಧಾನ್ಯಗಳನ್ನ ಹೊರಗಡೆಯಿಂದ ತರಲ್ಲ ಸರ್ ಜವೆ ಗೋಧಿ, ಗುಡ್ಡೆ ಗೋಧಿ, ಅಕ್ಕಿ ಗೋಧಿ, ಆಮೇಲೆ ಪೂರಕವಾಗಿರ್ತಕ್ಕಂಥದ್ದು ಪರಿಚಯ ಮಾಡಿದೀವಿ ಸರ್. ಆ ಪೂರಕವಾಗಿರ್ತಕ್ಕಂಥ ನಮ್ಮ ಕೈ ತೋಟದಲ್ಲಿ ಔಷಧಿ ಗಿಡಗಳಿದ್ದಾವೆ, ಸಫೇದ ಮುಸ್ಲ, ಅಲ್ಲಿಂದ ಹಲವು ಮಕ್ಕಳ ಬಳ್ಳಿ, ಏನೇನು ನೆಗಡೆ ಕೆಮ್ಮಿಗೆ ಜ್ವರಕ್ಕೆ ಏನೇನು ಬೇಕು ಆ ಅಮೃತ ಬಳ್ಳಿ, ಅಲ್ಲಿ ನಿಂಬೆ ಗಿಡ, ನಲ್ಲಿ ಮರಗಳು, ಆಮೇಲೆ ಸೀತಾಫಲ. ನಿಮ್ಮ ಕುಟುಂಬಕ್ಕೆ ಡಾಕ್ಟರ್ ಬೇಕಾಗಿಲ್ಲ? ಬೇಕು ಸರ್. ಇದು ಎಮ್ಮೆದ ಸರ್, ನಾವು ಯಾವುದೋ ಹಾಲು ಮೊಸರು ಮಜ್ಜಿಗೆ ಮಾರಾಟ ಮಾಡಲ್ಲ. ನಮ್ಮ ಕುಟುಂಬಕ್ಕೆ ಹಾಲು ಮೊಸರು ಮಜ್ಜಿಗೆ ತೊಗಿದೀವಿ ಸರ್, ಆರೋಗ್ಯವಾಗಿದ್ದೀವಿ. ನಿಮ್ದು ಕೂಡು ಕುಟುಂಬ ಸರ್, 25 ಜನ ಒಂದೇ ಜೊತೆಗೆ ಇದೀವಿ ಸರ್. ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡಿಸಿದ್ವಿ ಸರ್, ಒಂದಿಬ್ಬರು ಮೂವರು ಆ ಒಂದು ನೌಕರಿಗೆ ಹೋಗಿದ್ದಾರೆ, ಇನ್ನಾಗಿ ಮಕ್ಕಳೆಲ್ಲ ಓದ್ತಾ ಇದಾರೆ ಸರ್. ಗೊಬ್ಬರ ಗ್ಯಾಸ್ ಇದೆ, ಗೊಬ್ಬರ ನಾವು ಕೊಡಲ್ಲ. 2 ಲಕ್ಷದಿಂದ 3 ಲಕ್ಷ ರೂಪಾಯಿ ಎರೆಹುಳ ಮಾರಾಟ ಮಾಡ್ತೀವಿ ಒಂದು ವರ್ಷಕ್ಕೆ. ಎರೆಹುಳದಿಂದ 2 ಲಕ್ಷದ 3 ಲಕ್ಷವರೆಗೂ ಆಗತ್ತೆ ಸರ್. ಮರಣ ಬಂದಾಗಿಂದ 1 ವರ್ಷದಿಂದ ಸ್ವಲ್ಪ ಕಮ್ಮಿ ಆಗಿದೆ. ಅಲ್ಲಿಗೆ ಹೋಗಿ ಸರ್ವಿಸ್ ಕೊಟ್ಟರೆ 50 ರೂಪಾಯಿ ಬಚ್ಚಾರ್ಜ್ ಕೊಟ್ಬಿಟ್ಟು ಅದು ಯಾವ ರೀತಿ ಅದನ್ನ ಸಾಕ್ಬೇಕು, ಅದಕ್ಕೆ ಹೆಂಗೆ ತೇವಾಂಶ ಇರಬೇಕು, ಅದು ಏನಂತ ಅವ್ರಿಗೆ ಗೈಡ್ಲೈನ್ ಕೊಟ್ಟು ಅಲ್ಲಿಗೆ ಕೊಡ್ತೀವಿ. ಅವರೇ ರೈತರು 2 ಕೆಜಿ 3 ಕೆಜಿ ಬೇಕಪ್ಪ ನಾನು ರೈತ ಅಂದ್ರೆ ರೈತರಿಗೆ ಫ್ರೀ ಕೊಡ್ತೀವಿ ಸರ್. ರೈತರಿಗೆ ನಮ್ಮ ಹತ್ರ ಬಂದು ತಗೊಂಡೋಗ ರೈತರಿಗೆ ಫ್ರೀ 2 ಕೆಜಿ 3 ಕೆಜಿ. ಮತ್ತೆ ಇಲಾಖೆಗಳು ಮತ್ತೆ ವಿಜ್ಞಾನಿಗಳಿಗೆ ಆಮೇಲೆ ಸಂಘ ಸಂಸ್ಥೆಯವ್ರು ಬೇಕಂತ ಆರ್ಡರ್ ಕೊಟ್ರೆ 400 ರೂಪಾಯಿ ಕೆಜಿ ಹಂಗೆ ಎರೆಹುಳ ಯಾವ ಟೈಮ್ನಲ್ಲಿ 24 ಗಂಟೆ ಬಂದ್ರು, ಯಾವಾಗ ಬಂದ್ರು ಒಂದಿನ ಫೋನ್ ಮಾಡಿ ಬಂದ್ರೆ ಬೆಳಗ್ಗೆ ನಾವು ಅವ್ರಿಗೆ ಎಷ್ಟು ಬೇಕಷ್ಟು ಬೆಳಗ್ಗೆ ಕೊಡೋಣಷ್ಟು ಪೂರಕವಾಗಿ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಿಮ್ಮ ಭೂಮಿ ಅಷ್ಟು ಈಗ ಫಲಭರಿತವಾಗಿದೆ? ಫಲಭರಿತವಾಯ್ತು. 25 ಎಮ್ಮೆ, 12 ಆಕಳು ಇದಾವೆ. ಆ ಗೊಬ್ಬರ ವರ್ಷ ಒಂದ್ ಕಡೆಗೆ ಏರ್ಕೆಂತ ಬರ್ತೀವಿ. ನಾವು ಯಾವುದೇ ಕೆಮಿಕಲ್ ಆದಷ್ಟು ಶೇಂಗಾ ಮತ್ತು ಈರುಳ್ಳಿ ಬೆಳೆಗಾರ ಸರ್ ನಾವು. ಅದರಲ್ಲಿ ವಿಶೇಷವಾಗಿ ಈರುಳ್ಳಿ ಬೀಜ ಉತ್ಪಾದನೆ ಮಾಡ್ತೀನಿ ಸರ್. ಈರುಳ್ಳಿ ಬೀಜ ಉತ್ಪಾದನೆಯಲ್ಲಿ ವಿಶೇಷವಾಗಿ ಜೇನು ಪೆಟ್ಟಿಗೆ ಇಟ್ಟು ಪರಾಗಸ್ಪರ್ಶ ಆಗ್ಲಿಕ್ಕೆ ಬೀಜ ಗಟ್ಟಿ ಆಗ್ಲಿಕ್ಕೆ ಒಂದು 5 ಜೇನು ಪೆಟ್ಟಿಗೆ ಕೂಡ ಇದಾವೆ ಸರ್ ನನ್ನಲ್ಲಿ. 5 ಕ್ವಿಂಟಲ್ 3 ಕ್ವಿಂಟಲ್ ಈರುಳ್ಳಿ ಬೀಜ ಆಗುತ್ತೆ ಸರ್. 1,500 ರೂಪಾಯಿ 1 ಕೆಜಿ ಹಂಗೆ ಹೋದ ವರ್ಷ 1 ಕ್ವಿಂಟಲ್ ಬೀಜ ಮಾರಿದ್ರು. ಅದು ಒಳ್ಳೆ ಲಾಭದಾಯಕ ಆಗಿದೆ ಸರ್ ನಮಗೆ. ಆಮೇಲೆ ತರಕಾರಿ ನಮ್ಮ ಕುಟುಂಬಕ್ಕೆ ನಾನು 2 ಹಂತದ್ದು ತರಕಾರಿ ತೋಟಗಳನ್ನು ಮಾಡ್ಕೊಂಡಿದ್ದೆ. ಮುಂಗಾರಿಗೆ ಒಂದು ತೋಟ ಮಾಡ್ಕೊಂತೀವಿ, ಅದು ಹಾಳಾಗ್ತದೆ ಹಿಂಗಾರಿಗೆ ಒಂದು ತೋಟ ಮಾಡ್ಕೊಂತೀವಿ. ಮುಂಗಾರಿ ಹಿಂಗಾರಿ ಮಧ್ಯೆ ನಮಗೆ ಮುಂಗಾರಿ ಮಳೆ ಬರ್ತದೆ ಸರ್, ಅವಾಗ 30 ಹುಣಸೆ ಚಿಗುರು ಸಿಗುತ್ತೆ. ಮೊಳಕೆ ಕಾಳುಗಳನ್ನು ಜಾಸ್ತಿ ಬಳಸ್ತೀವಿ ಸರ್ ಆ ಟೈಮ್ನಲ್ಲಿ, ಯಾಕಂದ್ರೆ ಬೇರೆ ತರಕಾರಿಗಳು ಬಹಳಷ್ಟು ನಮಗೆ ಸಿಗಲ್ಲ ಬಿಸಿಲಿರೋದಕ್ಕೆ. ಆಮೇಲೆ ನುಗ್ಗೆ ಸೊಪ್ಪು ಬಳಸ್ತೀವಿ, ನುಗ್ಗೆ ಹೂ ಬಳಸ್ತೀವಿ, ನುಗ್ಗೆ ಕಾಯಿ ಬಳಸ್ತೀವಿ. ನುಗ್ಗೆ ಹೂಗೆ ಅಂತ ಯಾಕಂದ್ರೆ 25 ಜನಕ್ಕೆ ಆಗೋಟು ಬೇಕಲ್ಲ ಸರ್. ಕಾಲ ಕಾಲಕ್ಕೆ ನಿರಂತರವಾಗಿ ಒಂದೆರಡು ನಿಂಬೆ ಗಿಡ ಹಾಕಿ ನಿರಂತರವಾಗಿ ನಿಂಬೆ ಹಣ್ಣು ಸಿಗುತ್ತೆ ಸರ್. ಸಿಗುತ್ತೆ 25 ಜನಕ್ಕೆ ಕಾರ್ಖಾನೆ ಇದ್ದಂಗಿದೆ. ಕಾರ್ಖಾನೆ ಇದ್ದಂಗೆ ಕಾಳಸ ಮಾಡೋರು ಬೇರೆ ಸರ್, ಜಿನ್ಗೆ ಹೋಗ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋದ್ರೆ ಯಾವುದೇ ತೊಂದರೆ ಇಲ್ಲ ಸರ್. ನಿರಂತರವಾಗಿ ಆರೋಗ್ಯವಾಗಿದ್ದೀವಿ, ಚೆನ್ನಾಗಿದ್ದೀವಿ, ಚೆನ್ನಾಗಿ ಬಾಳ್ತಾ ಇದ್ದೀವಿ ಸರ್. ಈ ರೀತಿ ಗೊಬ್ಬರ್ ಗ್ಯಾಸ್ ಇತ್ತು ಸರ್, ಈಗ 4-5 ವೀಕ್ಸ್ ಗೊಬ್ಬರ್ ಗ್ಯಾಸ್ ಆಯ್ತು, ದೊಡ್ಡ ಗೊಬ್ಬರ್ ಗ್ಯಾಸ್. ಆ ಗೊಬ್ಬರ್ ಗ್ಯಾಸ್ ಏನ್ ಮಾಡಿದ್ವಿ ಸರ್, ಸಗಣಿ ಒಂದ್ ಹತ್ರ ಹಾಕ್ಬಿಟ್ರೆ ಸೀದಾ ಗೊಬ್ಬರ್ ಗ್ಯಾಸ್ ಹೋಗುತ್ತೆ ಸರ್. ಗೊಬ್ಬರ್ ಗ್ಯಾಸ್ ನಮ್ಮ ಮನೆಗೆ ಅಡಿಗೆ ಗ್ಯಾಸ್ ಆಗುತ್ತೆ, ಹೊರಗೆ ಬಂದು ಗ್ಯಾಸ್ ಆಗುತ್ತೆ, ಅದು ಔಟ್ಪುಟ್ ಹೊರಗೆ ಗೊಬ್ಬರ್ ಗ್ಯಾಸ್ ಎರಡು ತೊಟ್ಟಿ ಅಡಿಗೆ ಅನಿಲ ಹೊರಗಡೆ ತರಂಗಿಲ್ಲ. ಇನ್ಮೇಲೆ ಇನ್ನಲ್ಲ ಎಲ್ಲ ಸಾವಯವದಾಗ ಬೆಳಿತೀವಿ. ಸಾವಯವಕ್ಕೆ ಪೂರಕವಾಗಿರ್ತಕ್ಕಂಥ ರೋಗ ಬಂದ್ರೆ ಕೀಟ ಬಂದ್ರೆ ಅದನ್ನ ಕೀಟಗಳಿಗೆ ಬಳಸ್ತೀವಿ. ಟಾನಿಕ್ ಅಂದ್ರೆ ಗಂಜು ಸ್ಪ್ರೇ ಮಾಡೋದ್ರಿಂದ ಟಾನಿಕ್ ಆಗಿ ಪರಿವರ್ತನೆ ಆಗುತ್ತೆ. ಇಲ್ಲ ಸರ್, ನಮ್ಮ ತಂದೆ ಕಾಲದಿಂದ ನಾನು ಒಡನಾಟ ಇಟ್ಕೊಂಡು ಅಲ್ಲಲ್ಲಿ ಹೋಗಿ ಕೇಳಿ ತಿಳ್ಕೊಂಡು ಮಾಡ್ತಾ ಮಾಡ್ತಾ ಮಾಡ್ತಾ ಬಂದಿದ್ದೀನಿ ಸರ್, ಈ ಒಂದು ತಲುಪಿದ್ದೀವಿ. ಆಮೇಲೆ ವೈಜ್ಞಾನಿಕವಾಗಿ ಯಂತ್ರೋಪಕರಣ ದಿನಕ್ಕೆ 10 ಫಲ ಬಿತ್ತಬಹುದು. ಆಮೇಲೆ ಒಂದೇ ಇವತ್ತಿನ ದಿನಮಾನಗಳಲ್ಲಿ ನಿರಂತರ ಮಳೆ ಇಲ್ಲ ಸರ್, ಒಂದಿನಕ್ಕೆ ಬಂದ್ರೆ ಇವತ್ತು 6 ಗಂಟೆ ಬರಲ್ಲ. ಅದಕ್ಕೆ ಪೂರಕವಾಗಿರ್ತಕ್ಕಂತ ಈ ಸೆಣಬು, ಡಯಂಚ, ಸೂರ್ಯಕಾಂತಿ ಕಟ್ಟಿಗೆ, ಮೆಕ್ಕೆಜೋಳದ ಕಟ್ಟಿಗೆ, ಅದಕ್ಕೆಲ್ಲ ಸಣ್ಣಕ್ಕೆ ಮಾಡಿ ಬೇಗ ಪುಡಿ ಮಾಡಕ್ಕೆ ರೋಟಾವೇಟರ್ ಅಂತ ಊರಾಗ ಫಸ್ಟ್ಗೆ ನಾವೇ ಸರ್ ರೋಟಾವೇಟರ್ ತಂದಿದ್ದು. ಹತ್ತಿ ಗಿಡ ಇರ್ತದೆ ಸರ್, ಕುರಿ ಮೇಕೆ ಬಿಟ್ಬಿಟ್ಟು ಬರಲು ಮಾಡಿಬಿಡ್ತವೆ. ಅದೇ ಹತ್ತಿ ಗಿಡಕ್ಕೆ ಏನು ಮಾಡ್ತೀವಿ, ರೋಟಾವೇಟರ್ ಹಾಕಿಬಿಟ್ರೆ ಅಲ್ಲೇ ಸರಳ ಗೊಬ್ಬರ ಆಗಿಬಿಟ್ಟು ಭೂಮಿಯೊಳಗೆ ಸೇರ್ಕೊಂಬಿಟ್ಟು ಜಾಸ್ತಿ ಬಳಸಲ್ಲ. ಆಮೇಲೆ ದೇಶೀಯ ಬೀಜಗಳಿಗೆ ಭಾಳಷ್ಟು ಹೋಗ್ತೀವಿ ಸರ್. ನನ್ನಲ್ಲಿ ಸಿರಿಧಾನ್ಯಗಳು ಎಲ್ಲ ಹೋಯ್ದಾರೆ ಸರ್, ರಾಗಿ ಇದೆ, ನವಣೆ ಇದೆ, ಆರ್ಕ ಇದೆ, ಬರ್ಗ ಇದೆ, ಊದ್ಗಾ ಇದೆ, ಎಲ್ಲ ಬೀಜ ರೈತರು ಕೇಳಿದ್ರೆ ಅವತ್ತೇನು ಮಾರ್ಕೆಟ್ ರೇಟ್ ಇದೆ ಆ ರೇಟಿಗೆ ಬೀಜ ಕೊಡ್ತೀವಿ. ಹಂಗೆ ನಮ್ಮಲ್ಲಿ ನವಣೆ ಆರ್ಕ ಎಲ್ಲ ಸ್ಟಾಕ್ ಇದೆ ಸರ್, ಆಲ್ರೆಡಿ ಮಾರ್ಕೆಟ್ ಬಂದಂಗೆಲ್ಲ ಕೊಡ್ತೀವಿ ಸರ್. ಅವರೇ ರಾಗಿ ಬೀಜನೂ ನನ್ನ ಹತ್ರ ಬಹಳಷ್ಟು ಜನ ತಗೊಂಡ್ರೆ ಒಂದ್ ಸರಿ 2 ಕ್ವಿಂಟಲ್ ರಾಗಿ ಬೀಜ ಕೊಟ್ಟಿನಿ ಸರ್, 100 ರೂಪಾಯಿಗೆ 1 ಕೆಜಿ ಕೊಟ್ಟೆ. ನಿಮ್ಮ ಹೊಲವನ್ನೇ, ನಿಮ್ಮ ತೋಟವನ್ನೇ, ನಿಮ್ಮ ಕೃಷಿ ಭೂಮಿಯನ್ನೇ ಒಂದು ರೈತ ಕ್ಷೇತ್ರ ಪಾಠಶಾಲೆಯಾಗಿ ಮಾಡ್ತಾರೆ, ನೋಡ್ತಾರೆ, ಏನನ್ನ ವಿಷಯ ಕೇಳ್ತಾರೆ, ಏನಪ್ಪಾ ಹೆಂಗ್ ಮಾಡೋದಂತ ಕೇಳ್ತಾರೆ ಸರ್. ಅವ್ರಿಗೆ ನನ್ನಗೆ ಆದಷ್ಟು ಸಲಹೆಗಳು ಕೊಡ್ತೀನಿ. ಆಮೇಲೆ ಕೆಮಿಕಲ್ ಹೊಲದಾಗ ಕರ್ಕೊಂಡು ಹೋಗ್ತಾರೆ, ಬರ್ರಿ ಏನಾಗೈತೆ ನೋಡ್ರಿ ಅಂತ. ಆ ರೀತಿ ಇದ್ದಾಗ ನಾನು ಸಲಹೆ ತಗೊಂತಾರೆ. ಅದಕ್ಕೆ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಯಾವುದೇ ಜೋಬಿಗೆ ಹೊರೆ ಆಗದಂಗೆ ಕಡಿಮೆ ಖರ್ಚಿನಲ್ಲಿ ಪರಿಸರದಲ್ಲಿ ಸಿಗ್ತಕ್ಕಂತ ಗಿಡ ಪ್ರವಾಸಿ ತಾಣಗಳ ರೂಪದಲ್ಲಿ ನಿಮ್ಮ ಒಂದು ಕೃಷಿ ಭೂಮಿಯನ್ನ ಮಾಡಿದ್ರೆ ಬಹಳ ಸೂಕ್ತ ಅನ್ಸುತ್ತೆ. ಖಂಡಿತ ಸರ್, ಈಗ ಹೊಸ ತಲೆಮಾರಿನ ಮಕ್ಕಳು ಕೃಷಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋರು, BSc ಅಗ್ರಿ ಮಾಡೋರು, MSc ಅಗ್ರಿ ಮಾಡೋರು, KVKಯಲ್ಲಿ ಓದೋರು, ಇಂಥವ್ರೆಲ್ಲರೂ ಸಹಿತ ನಿಮ್ಮ ಕೃಷಿ ಭೂಮಿಗೆ ಬಂದು ಸ್ವಲ್ಪ ದಿನ ಅಲ್ಲಿದ್ದು ಬಂದು ಹೋಗ್ತಾರೆ. ವಿಜ್ಞಾನಿಗಳು ಕೂಡ ಕಾಂಟ್ಯಾಕ್ಟ್ ಇದ್ದಾರೆ ಸರ್. ಆಮೇಲೆ ಇಲಾಖೆಯವರು ಕೂಡ ಬಂದು ಹೋಗ್ತಾರೆ ಸರ್, ಏನೇನು ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ ಸರ್. ಅವ್ರು ಏನ್ ಮಾಡ್ತೀವಿ, ಕೆಲವೊಂದು ಟೆಕ್ನಾಲಜಿ ಕೊಡ್ತಾರೆ, ಕೆಲವೊಂದು ನೋಡ್ಕೊಂಡು ಹೋಗ್ತಾರೆ, ಕೆಲವೊಂದು ಅವ್ರು ಹೇಳ್ತಾರೆ, ಕೆಲವೊಂದು ನಾವೇ ಹೇಳ್ತೀವಿ ಸರ್. ಈ ರೀತಿ ಕೃಷಿ ಮುಂದೆ ಹರ್ಕೊಂಡು ಹೋಗಿದೆ ಸರ್, ಬಹಳಷ್ಟು ಖುಷಿ ಆಗುತ್ತೆ ನಮಗೆ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ದನಗಳಿಲ್ಲಪ್ಪ, ನೀವು ಈಗ 25 ಎಮ್ಮೆ ಕಟ್ಕೊಂಡು ಹೇಳಪ್ಪ, ಹಂಗೆ ಮೇವೆ ಹಂಗೆ ಮೇಂಟೈನ್ ಮಾಡ್ತೀವಿ ಅಂತ ಕೇಳ್ತಾರೆ. ಆಮೇಲೆ 25 ಜನ ಇದ್ರೆ ನೀವು ಮುದ್ದೆ ಕೂಡ ನಾವು ಅವ್ರವ್ರ ಬದುಕು ಅವರು ಯಾರು ನಾನು ಅದನ್ನ ಮಾಡಲ್ಲ ಇದನ್ನ ಮಾಡಲ್ಲ ಅಂತ ಇವತ್ತಿಗೂ ಅಂದಿಲ್ಲ ಸರ್. ಅವ್ರವ್ರ ಬದುಕು ಅವ್ರು ನಿರಂತರವಾಗಿ ಕಾಳಜಿ ಚಾಚು ತಪ್ಪದಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಒಬ್ರಿಗೊಬ್ರು 25 ಜನ ಇದ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್. ಇವತ್ತು ನಾನು ಎಲ್ಲ ಹೊರಗಡೆ ಹೋದ್ರೆ ಬೇರೆ ಆ ಕೆಲಸ ಅಲ್ಲಿಗೆ ಅವನು ಎಲ್ಲ ನಾನು ಮಾಡಬಾರ್ದು ಅಂತ ಅದನ್ನ ಮ್ಯಾನೇಜ್ ಮಾಡಿರ್ತಾರೆ. ಯಾವ್ದೋ ಒಂದು ಇವತ್ತು ಕಷಾಯ ಹೊಡೆಯೋದು ಹೇಳಿರ್ತೀನಿ, ಅದನ್ನ ಅವ್ರನ್ನ ನಾವು ಹೋಗೋತ್ತಿ ಬೆಳಗ್ಗೆ ಹೇಳಿ ಹೊರಗಡೆ ಬಂದ್ರೆ ಅವ್ರಲ್ಲಿ ಮಾಡಿರ್ತಾರೆ. ಇವೇನೋ ಸಸಿ ಹಾಕೋದಿರುತ್ತೆ, ಅದು ಮಾಡಿದ್ರೆ ಅದು ನಗಳೇ ಸರ್. ಗಂಡು ಮಕ್ಕಳ 5 ಜನ ಅಣ್ಣ ತಮ್ಮಗೂ ಸರ್. 5 ಜನ ಅಣ್ಣ ತಮ್ಮದ್ರು ಕೃಷಿಯನ್ನೇ ನೋಡ್ಕೊಳ್ತಾರೆ, ಎಲ್ಲರೂ ಕೃಷಿಯನ್ನೇ ಮಾಡ್ತಾ ಇದ್ದೀವಿ ಸರ್. ಈ ಹಾರ್ವೆಸ್ಟಿಂಗ್ ಮಾಡ್ಬೇಕಾದ್ರೆ ಕೀಳೋದಿರ್ತದೆ ಸರ್, ಬಿಡಿಸೋದಿರ್ತದೆ. ಆಮೇಲೆ ಕಣಕ್ ಬಂದ್ಮೇಲೆ ಅವಾಗ ಚೂರೋದಿರ್ತದೆ, ಇನ್ವಾಲ್ವ್ ಮಾಡ್ಕೊಂಬುದು ಕಮ್ಮಿ ಸರ್. ಯಾಕಂದ್ರೆ ನಾವೇ ಜನ ಭಾಳ ಇದೀವಲ್ಲ, ಗಂಡು ಮಕ್ಕಳು ಭಾಳ ಇರೋದ್ರಿಂದ. ಆಮೇಲೆ ಯಂತ್ರೋಪಕರಣಗಳು ಭಾಳ ಇದೆ ಸರ್ ನಮ್ಗೆ. ನಿಮಗೆ ಕೆಲಸಗಾರರ ಅಗತ್ಯ ಬೀಳಲ್ಲ ಅನ್ಸುತ್ತೆ? ನಾವು ಏನ್ ಮಾಡ್ತೀವಿ ಸರ್ ಅಂದ್ರೆ, ಈಗ ಕಮ್ಮಿ ಭೂಮಿ ಆಗಿರೋದ್ರಿಂದ ಎಲ್ಲೀವಿ. ನಿಮ್ಮೂರಾಗಿರೋ ಕೂಲಿ ಕಾರ್ಮಿಕರ ಕತೆ ಹೆಂಗೆ? ಖಂಡಿತ ಸರ್, ಅವ್ರ ಕಾಲ ರೋಷ್ಗಾಗೆ ಸರ್ ನಾವು ಈ ರೀತಿ ಒಗ್ಗಟ್ಟಾಗಿರೋದು. ಒಬ್ಬರಿಗೊಬ್ಬರ ಕೈಲಿ ಮಾಡೋಕ್ಕಾಗಲ್ಲ, ಅವ್ ಕಡೆ ಅರ್ಗಾಗಿಬಿಟ್ರೆ ಮತ್ತೆ ಅದು ಎಲ್ಲದಲ್ಲಿ ಇರ್ತತ್ತೆ ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಆ ಒಂದು ಅದಕ್ಕಾಗಿ ನಮ್ಮ ಕೆಲಸ ನಾವು ಯಾಕೆ ಮಾಡ್ಕೊಬಾರ್ದು, ನಮ್ದನ್ನು ನಾವು ಯಾಕೆ ಕಾಕ್ಬೇಕು. ಯಜಮಾನ ಹೋಗ್ಬಿಡ್ತಾನೆ ಸರ್ ದನಕ್ಕೆ, ಯಾರನ್ನ ಇಲ್ಲಾಂದ್ರೆ 25 ಎಮ್ಮೆ ಒಂದು 4 ಆಕಳು ಯಜಮಾನ ಹೋಗ್ಬಿಡ್ತಾನೆ ಸರ್. ಯಜಮಾನ ಹೋಗ್ಬಿಡ್ತಾನೆ, ಯಜಮಾನ ಇಲ್ಲ ನಾನು ಇಲ್ಲಾಂದ್ರೆ ನಾನು ಹೋಗ್ಬಿಡ್ತೀನಿ, ಇನ್ನೊಬ್ಬ ಆತಂದ್ರೆ ಇನ್ನೊಬ್ಬ ಆತ ಹೋಗ್ತಾನೆ. ಗ್ರಾಮ ಪಂಚಾಯತಿ ಮೆಂಬರ್ ಆಗಿದೆ ನಂಬರ್ ಆದ್ರೂ ಕೂಡ ದನ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಾವ್ ಯಾರು ಇಲ್ದಿದ್ರು ಕೂಡ. ಆ ರೀತಿ ಅಂಡರ್ಸ್ಟ್ಯಾಂಡ್ ಇಟ್ಕೊಂಡು ಒಕ್ಕಲ್ತನ ಮಾಡೋದ್ರಿಂದ ಬಹಳ ಖುಷಿ ಆಯ್ತು ಸರ್. ಒಕ್ಕಲ್ತನದಲ್ಲಿ ಹಳ್ಳಿಯಲ್ಲಿ ನಿಮ್ಮ ಮನೆ ಒಂಥರ ಮಾದರಿ ಇಡೀ ನಿಮ್ಮ ಊರಿಗೆ ಹೇಗೆ ಅಥವಾ ನಿಮ್ಮಂತ ಕುಟುಂಬಗಳು ಇನ್ನೂ ಹೆಚ್ಚು ಇದಾವ? ಇಲ್ಲ ಸರ್, ನಮ್ಮ ಪೂಜಾರಳ್ಳಿ ಸುತ್ತಮುತ್ತ ನಮ್ಮಂತ ಕುಟುಂಬಗಳು ಇಲ್ಲ ಸರ್, ನಾವೊಬ್ಬರೇ ಸದ್ಯ ಇರೋದಲ್ಲಿ. ಆದ್ರೂ ಜನ ಕೇಳ್ತಾರೆ ಹೆಂಗಪ್ಪ ಮಾಡ್ತೀರಿ ನೀವು, ಇಷ್ಟೊಂದು ಮುದ್ದೆ ಎಷ್ಟು ಜನಕ್ಕೆ ರೊಟ್ಟಿ ಹೆಂಗ್ ಸುಡ್ತೀರಿ, ದ್ವಾಸೆ ಹೆಂಗ್ ಹೋಯ್ತೀರಿ? ಹಬ್ಬ ಆದಾಗ 50 ಜನ ನೆಂಟರು ಬಂಟರು ಎಲ್ಲ 50-60 ಜನ ಎಲ್ಲ ನೆಂಟರೆಲ್ಲ ಬಂದ್ಬಿಡ್ತಾರೆ ಸರ್, ಎಲ್ಲ 100 ಜನ ಆಗ್ತದೆ ಸರ್ ಒಂದೊಂದು ಹಬ್ಬಕ್ಕೆ. ನಮ್ಮ ಮಗ ಸೊಸೆ ಎಲ್ಲ ಉಪಾಯಿನಾಗ ಇದಾರೆ ಸರ್, ದೊಡ್ಡ ಮಕ್ಕಳು ಇದಾರೆ ಸರ್, ಮಗ ಬಿ ಎಡ್ ಎಮ್ ಎ ಆಗೈತೆ ಸರ್ ನಮ್ಮ ಮಗಂದು, ಇನ್ನೊಬ್ಬ ಮಗಂದು ಎಮ್ ಎ ಇಂಗ್ಲೀಷ್, ಒಬ್ಬ ಸೊಸೆ ಎಲ್ಲ ಅಚ್ಚಾರ ಇದ್ದಾರೆ ಸರ್, ಒಬ್ಬ ಮಗ ಒಬ್ಬ ಎಮ್ ಪಿ ಯು ಸಿ ಓದ್ತದೆ, ಎಲ್ಲ ಮಕ್ಕಳು ಎಜುಕೇಶನ್ ಮಾಡ್ತಾರೆ. ಬಂದಾಗ ಎಲ್ಲರೂ ಕೃಷಿಗೆ ಇನ್ವಾಲ್ವ್ ಆಗ್ತಾರೆ ಸರ್. ಬಿ ಎಡ್ ಹೋಗೋ ಮಗ ಎಮ್ ಎ ಹೊಡ್ಕೊಂಡು ಹೋಗ್ತಾನೆ ಸಗಣಿ ಬೆಳಿ, ಬಿ ಎಡ್ ಓದಲು ಕೂಡ ಎಮ್ ಎ ಹೊಡ್ಕೊಂಡು ಹೋಗ್ತಾನೆ ಸಗಣಿ ಬೆಳಿತಾನೆ ಅಲ್ಲಿಂದ ಕೃಷಿ ಪೂರಕ ಚಟು. ಹಂಗಾಗಿ ಬಹಳಷ್ಟು ಖುಷಿ ಆಗುತ್ತೆ ಈ ಒಕ್ಕಲ್ತನ, ನಮಗೇನು ಬೇಸರ ಅಂಬದೇ ಇಲ್ಲ ಸರ್. ಒಳ್ಳೇದು ತಿಪ್ಪೇಸ್ವಾಮಿ ಅವರೇ, ನಮ್ಮ ವಿಜಯನಗರ ಅದರಲ್ಲೂ ಸಾವಯವ ಕೃಷಿಕ ಕುಟುಂಬ ಇದು ಒಂದು ಮಾದರಿ ಕುಟುಂಬವಾಗಿ ಬೆಳೆದಿದೆ. ಇನ್ನೂ ಉತ್ತರೋತ್ತರವಾಗಿ ನಿಮ್ಮ ಕುಟುಂಬ ಇನ್ನೂ ಹೀಗೆ ಸುಖಮಯವಾಗಿರಲಿ, ಎಲ್ಲ ಕುಟುಂಬದ ಸದಸ್ಯರಲ್ಲೂ ಇರತಕ್ಕಂಥ ಅನ್ಯೋನ್ಯತೆ ಪ್ರೀತಿ ಇದು ಹೀಗೆ ಮುಂದಾಗಬೇಕು ಅಂತ ಅಂದರೆ ನಿಮ್ಮನ್ನು ಹೇಗೆ ಸಂಪರ್ಕಿಸಬೇಕು, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡಿ ಸರ್. 9901630267 ಸರ್, ತಿಪ್ಪೇಸ್ವಾಮಿ ಪೂಜಾರಳ್ಳಿ. ಕೇಳಿದ್ರಲ್ಲ ತಿಪ್ಪ, ಮತ್ತು ಒಂದು ಹಳ್ಳಿಯಲ್ಲಿ ಒಂದು ಕುಟುಂಬ ಹೇಗಿರಬೇಕು, ಹೇಗೆಲ್ಲ ಇವರೆಲ್ಲ ಒಗ್ಗಟ್ಟಾಗಿ ಬದುಕ್ತಾ ಇದ್ದಾರೆ ಅಂದರೆ ಈ ಕುಟುಂಬವನ್ನು ಒಮ್ಮೆ ನೋಡಬೇಕು ಅಂತ ಅನಿಸುತ್ತೆ ಯಾರಿಗಾದರೂ ಅನಿಸುತ್ತೆ. ಯಾರಾದರೂ ಇವರನ್ನು ಭೇಟಿಯಾಗ್ಬೋದು, ಇವರ ದೂರವಾಣಿಯ ಸಂಖ್ಯೆ ಆದರೆ ಖಂಡಿತವಾಗ್ಲೂ ಒಮ್ಮೆ ಇವರ ಮನೆಗೆ ಇವರ ಕೃಷಿ ಭೂಮಿಗೆ ಭೇಟಿ ನೀಡಿ. ಯಾಕಂದರೆ ನಾವು ಎಲ್ಲೆಲ್ಲೋ ಹೋಗ್ತೀವಿ, ರೆಸಾರ್ಟ್ಗಳಿಗೆ ಹೋಗ್ತೀವಿ, ಆಮೇಲೆ ಎಲ್ಲೆಲ್ಲೋ ಐತಿಹಾಸಿಕ ತಾಣಗಳನ್ನು ನೋಡಲಿಕ್ಕೆ ಹೋಗ್ತೀವಿ, ಆದರೆ ಈ ಕೃಷಿ ಅನ್ನೋದು ಒಂದು ಸಹಿತ ಪ್ರವಾಸಿ ತಾಣ ಇದ್ದ ಹಾಗೇ, ಕೃಷಿ ಕುಟುಂಬಗಳು ಸಹಿತ ಒಂದು ಪ್ರವಾಸಿ ತಾಣಗಳಿದ್ದ ಹಾಗೇ. ಕೃಷಿ ಭೂಮಿಗಳ ಸಂಖ್ಯೆಯನ್ನು ಮತ್ತೊಮ್ಮೆ ನಾನು ಹೇಳ್ತೀನಿ ತಿಪ್ಪೇಸ್ವಾಮಿ ಅವ್ರದ್ದು, 9901630267 9901063. ಹೆಚ್ಚಿನ ಮಾಹಿತಿಯನ್ನು ಅವರು ಪಡ್ಕೊಳ್ಳಿ, ತುಂಬ ಜ್ಞಾನ ಅವರಲ್ಲಿ ಅಡಗಿದೆ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮ ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಇದೊಂದು ಪ್ರಕಟಣೆ. ಕರ್ಬೆಂಬಲ ಬೆಲೆ ಯೋಜನೆ 2022-23 ಸಾಲಿನ ಮುಂಗಾರು ಹಂಗಾಮಿಗಾಗಿ ಎಫ್ಎ ವಿವರಗಳು ಹೀಗಿವೆ. ಎಫ್ಎಕ್ಯೂನ ಗುಣಮಟ್ಟದ ಉತ್ಪನ್ನಗಳು ಸಾಮಾನ್ಯ ಭತ್ತ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗೆ 2040, ಗ್ರೇಡ್ ಎ ಭತ್ತ 2065, ಗೋಲ್ದಂಡಿ ಜೋಳ 2990 ರೂಪಾಯಿ, ಸಜ್ಜೆ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗೆ 2350 ರೂಪಾಯಿ, ರಾಗಿ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗೆ 6600 ರೂಪಾಯಿ, ಹೆಸರು ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗೆ 6600 ರೂಪಾಯಿಗಳು, ಸಿಪ್ಪೆ ಸಹಿತ ಶೇಂಗಾ ಪ್ರತಿ ಕ್ವಿಂಟಲ್ಗೆ 6400 ರೂಪಾಯಿಗಳು, ಹಳದಿ ಸೋಯಾಬೀನ್ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗೆ 7830 ರೂಪಾಯಿಗಳು, ಹುಚ್ಚೆಳ್ಳು ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗೆ 7287 ರೂಪಾಯಿಗಳು, ಮೀಡಿಯಂ ಸ್ಟೆಂಪಲ್ ಹತ್ತಿ 6380 ರೂಪಾಯಿ, ಸುಲಿದ ತೆಂಗಿನಕಾಯಿ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗೆ 2860 ರೂಪಾಯಿ, ಮಿಲ್ಲಿಂಗ್ ಕೊಬ್ಬರಿ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗೆ 10590 ರೂಪಾಯಿ. ರೈತ ಬಾಂಧವರೇ, ಇನ್ನು ಕೇಳಿ ಹವಾಮಾನ ವರದಿ ಶಾಂತಪ್ಪ ದುತ್ತರಗಾವಿ ಅವರಿಂದ. ನಮಸ್ಕಾರ ರೈತ ಬಾಂಧವರೇ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತರಗಾಮಿ ಅಂತ ಹೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ತಾಂತ್ರಿಕ ಅಧಿಕಾರಿಯನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಮುಂದಿನ ಒಂದು ವಾರದಲ್ಲಿ ಆತರ ಯಾವುದೇ ಮಳೆ ಬರುವ ಒಂದು ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ, ಅಂದರೆ ಯಾವುದೇ ಮಳೆ ಬರುವ ಸಾಧ್ಯತೆಗಳು ಕಡಿಮೆ ಇದಾವೆ. ಸೊ ಅದಕ್ಕಾಗಿ ತಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಮಳೆ ಮುನ್ಸ್ ಈ ಉಷ್ಣಾಂಶ ಅಂದ್ರೆ ರಾತ್ರಿ ಉಷ್ಣಾಂಶದಲ್ಲಿ ಸುಮಾರು 17-18 ಡಿಗ್ರಿ ಸೆಲ್ಸಿಯಸ್ ನಮಗೆ ದಾಖಲಾಗುವ ಒಂದು ಸಾಧ್ಯತೆಗಳಿದ್ದಾವೆ. ಕೆಲವೊಂದು ದಿವಸ 16 ಅಥವಾ 15 ಬರಬಹುದು. ಬೆಳಗಿನ ಸಮಯದಲ್ಲಿ ಮಂಜು ಬೀಳೋ ಒಂದು ಸಾಧ್ಯತೆಗಳಿರ್ತವೆ. ಈ ರೀತಿ ಬಿತ್ತಂದ್ರೆ ರೋಗಗಳು ಬರಬಹುದು. ಅದಕ್ಕಾಗಿ ನಾವೇನ್ ಮಾಡಬೇಕು, ಅದಕ್ಕೂ ಸಹ ಮುಂಜಾಗ್ರತಾ ಕ್ರಮನ ಕೈಗೊಳ್ಬೇಕು. ಆಮೇಲೆ ಈಗ ಹಿಂಗ ಅವಾಗವಾಗ ಎಡೆ ಕುಂಟೆಗಳನ್ನು ಹೊಡೆದು ಕಳೆ ನಿಯಂತ್ರಣ ಮಾಡಬೇಕು. ಹಾಗೇನೆ ಮಳೆ ನಮಗೆ ಈ ಅಂಶವನ್ನು ಹಿಡಿದಿಟ್ಟುಕೊಳ್ಳಬೇಕಂತಂದ್ರೆ ನಾವು ಈ ಒಂದು ಎಡೆಕುಂಟೆಗಳನ್ನ ಅವಾಗವಾಗ ಹೊಡಿಬೇಕಾಗತ್ತೆ. ಆಮೇಲೆ ಕಸ ಏನ ಬಂದಿತ್ತಂದ್ರೆ ತೆಗಿಬೇಕಾಗತ್ತೆ. ಹಾಗೇನೆ ಈಗ ಇನ್ನೊಂದು ಏನಾಗುತ್ತೆ, ಈ ಒಂದು ಚಳಿಗಾಲದಲ್ಲಿ ಉಷ್ಣಾಂಶದಲ್ಲಿ ರಾತ್ರಿ ಉಷ್ಣಾಂಶದಲ್ಲಿ ಕಡಿಮೆ ಆಗ್ತಿರೋದ್ರಿಂದ ಏನಾಗುತ್ತೆ, ಮೊಗ್ಗು ಮತ್ತು ಕಾಯಿ ಉದುರೋದು ಕಂಡು ಬರ್ತಾ ಇರುತ್ತೆ ಕೆಲವೊಂದು ಗಿಡಗಳಲ್ಲಿ. ಸೊ ಇದರ ಒಂದು ಹತೋಟಿ ಕ್ರಮವಾಗಿ ನಾವು ನೀರಿಗೆ, ಸೊ ಇದನ್ನ ಒಂದು ಸಿಂಪರಣೆ ಮಾಡಿದ್ರೆ ಏನಾಗತ್ತೆ, ಈ ಕಡಿಮೆ ಉಷ್ಣಾಂಶದಿಂದ ಮೊಗ್ಗು ಅಥವಾ ಕಾಯಿ ಉದುರೋದನ್ನ ಅದು ತಡೆಗಟ್ಟತೈತೆ. ಹಾಗೇನೆ ಈಗ ನಾವು ಹಿಂಗಾರು ಬೆಳೆ ಆಲ್ರೆಡಿ ಒಂದು ಬಿತ್ತನೆ ಸಮಯ ವಾರದಿಂದ ಬಿತ್ತನೆ ಮಾಡಲಿಕ್ಕೆ ಯೋಗ್ಯವಾದ ಸಮಯ ಅಲ್ಲ ಅಂತ ನಾವು ಹೇಳ್ಬಹುದು. ಈಗ ಕಡಲೆಯಲ್ಲಿ ಸುಮಾರು ಒಂದು ತಿಂಗಳದ ಬೆಳೆ ಇತ್ತಪ್ಪ ಅಂತಂದ್ರೆ ನಾನೇನ್ ಹೇಳಿದೆ, ಪ್ಲಾನೋಫಿಕ್ಸ್. ಸೊ ಅದಕ್ಕೆ ನಾವು ಪ್ಲಾನೋಫಿಕ್ಸ್ ಒಂದು ತಿಂಗಳ ನಂತರ ಕಡಲೆಯಲ್ಲಿ ನಾವು ಏನ್ ಮಾಡಬೇಕಂದ್ರೆ ಕುಡಿಚಿ ಇಡ್ಬೇಕು. ಸೊ ಈ ರೀತಿ ಕುಡಿಚಿ ಇಡುವುದರಿಂದ ನಮಗೆ ಹೆಚ್ಚಿನ ಒಂದು ಪೊಂಗಲಗಳು ಬಂದು ಹೆಚ್ಚಿನ ಇಳುವರಿ ಬರಲು ಸಾಧ್ಯವಾಗುತ್ತೆ. ಹಾಗೇನೆ ಹತ್ತಿ ಬೆಳೆಯಲ್ಲಿ ಬಂದ್ರೆ ಈಗ ನಮಗೆ ಮುಂದಿನ ಒಂದು ವಾರದಲ್ಲಿ ಮಳೆ ಬರುವ ಸಾಧ್ಯತೆಗಳು ಕಡಿಮೆ ಇರೋದರಿಂದ ತಮ್ಮ ಹತ್ತಿ ಬಿಡಿಸುವ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ಹಾಗೇನೆ ಈಗ ಲೇಟ್ ಆಗಿ ಬಿತ್ತಿದ ಒಂದು ಹತ್ತಿಯಲ್ಲಿ ಕಾಯಿ ಕೊರಕ ಅಥವಾ ಈತನ ಏನಾದ್ರೂ ಒಂದು ಕೀಟಗಳ ಒಂದು ಬಾಧೆ ಇತ್ತಪ್ಪ ಅಂತಂದ್ರೆ ಅದಕ್ಕೆ 2 ಮಿಲಿಲೀಟರ್ ಪ್ರೋಫೆನಫಾಸ್ ಅಥವಾ 1 ಗ್ರಾಂ ಪೆರಿಡಿಕಾರ್ಬನ್ನ ಸಿಂಪರಣೆ ಮಾಡಬಹುದು. ಹಾಗೆ ತೊಗರಿಗೆ ಬಂದ್ರೆ ತೊಗರಿಯಲ್ಲಿ ಸಹ ಮಿಲಿಲೀಟರ್ ಕ್ಲೋರಾಂಟ್ರಿನ್ ಪ್ರೋಲ್ ಅಂತ ಹೇಳ್ತೀವಿ, ಅದು 18.5 SC ರೂಪದಲ್ಲಿ ಸಿಗ್ತೈತಿ. ಇಲ್ಲಂದ್ರೆ 2 ಮಿಲಿಲೀಟರ್ ಪ್ರೋಫೆನಫಾಸ್ 50 EC ರೂಪದಲ್ಲಿರುತ್ತೆ. ಇದನ್ನ 1 ಲೀಟರ್ ನೀರಿನಲ್ಲಿ ಬೆಂದು ಹಂತ ಬಂತಂದ್ರೆ ಅದಕ್ಕೆ ನಾವು ಪಲ್ಸ್ ಮ್ಯಾಜಿಕ್ ಅನ್ನ ಸಿಂಪರಣೆ ಮಾಡಬೇಕು. ಅದೆಷ್ಟಂದ್ರೆ 10 ಗ್ರಾಂ ಪಲ್ಸ್ 15 ದಿವಸಗಳ ನಂತರ ಇನ್ನೊಂದ್ಸಲ ಸಿಂಪರಣೆ ಮಾಡ್ಬೇಕಾಗತ್ತೆ. ಹಾಗೆ ಹಿಂಗಾರಿ ಜೋಳದಲ್ಲಿ ನಾವು ಆಲ್ರೆಡಿ ಕ್ರಮಗಳನ್ನ ಕೈಗೊಂಡು ಕಸ ಎತ್ತಂದ್ರೆ ಕಸದ ನಿರ್ವಹಣೆ ಮತ್ತು ತೇವಾಂಶವನ್ನು ಆವಿಯಾಗಿ ಹೋಗದೆ ಇರೋ ಹಾಗೆ, ಅಂದ್ರೆ ಆ ತೇವಾಂಶವನ್ನ ಮಣ್ಣಿನಲ್ಲಿ ಹಿಡಿದಿಟ್ಟುಕೊಳ್ಳುವ ಹಾಗೆ ಒಂದು ಕಸದ ಹೊದಿಕೆಯನ್ನಾಗಲಿ ಹತ್ತದಲ್ಲಿ ಏನಾಗುತ್ತೆ, ಜೋಳದಲ್ಲಿ ಸುಳಿ ನೊಣ ಬರುವ ಒಂದು ಸಾಧ್ಯತೆ ಇರುತ್ತೆ. ಆ ಒಂದು ಸುಳಿ ನೊಣ ಹತೋಟಿಗೋಸ್ಕರ 2 ಮಿಲಿಲೀಟರ್ ಪ್ರೋಫೆನಫಾಸ್ 50 EC ರೂಪದಲ್ಲಿರುತ್ತೆ, ಇಲ್ಲಾಂದ್ರೆ 2 ಮಿಲಿಲೀಟರ್ ಕ್ಲೋರೋಫ್ರೆಫಾಸ್. ನಮ್ಗೇನಾಗುತ್ತೆ, ಈ ಒಂದು ಕಡಿಮೆ ಉಷ್ಣಾಂಶದಿಂದ ಗೋವಿನ ಜೋಳದಲ್ಲಿ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕಾಗಿ ನಾವು ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 25 kg ಯೂರಿಯಾ ಅಥವಾ 1% ಯೂರಿಯಾ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಈಗ ಈ ಒಂದು ಗೋವಿನ ಜೋಳ ಅಂದ್ರೆ ಮೆಕ್ಕೆಜೋಳದಲ್ಲಿ 1 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯ್ಟ್ 5 SC ಸಿಗುತ್ತೆ. ಅದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆಯನ್ನ ಕೈಗೊಳ್ಬೇಕು. ಹಾಗೇನೆ ಈಗ ಶೇಂಗಾ ಆಲ್ರೆಡಿ ರಾಶಿ ಆಗಿದೆ, ಅದನ್ನ ತುಂಬಾ ಚೆನ್ನಾಗಿ ರಸಗೊಬ್ಬರಗಳನ್ನ ಹಾಕ್ತಾ ಇರ್ತಾರಲ್ಲ, ಅದರ ಜೊತೆಗೆ 4 kg ಸತುವಿನ ಸಲ್ಫೇಟ್ ಅನ್ನ ಬಳಸಬೇಕಾಗುತ್ತೆ. ಸೊ ಈ ರೀತಿ ಬಳಸುವುದರಿಂದ ನಮ್ಗೆ ಒಳ್ಳೆ ಇಳುವರಿ ಬರಲು ಸಾಧ್ಯವಾಗುತ್ತೆ. ಹಾಗೇನೆ ಈಗ ಭತ್ತ ಈಗ ಒಂದು ಹೂ ಬಿಡುವ ಹಂತದಲ್ಲಿ ಅದರಲ್ಲಿ ಸಹ ಒಂದು ಹೂವ ಕಾಯಿಯಾಗಲಿ ಉದುರುವುದು ಸಾಧ್ಯತೆಗಳಿರ್ತವೆ. ಅದಕ್ಕೂ ನಾವು ನೆಪ್ತಲಿನ್ ಎಸ್ಟಿಕ್ ಆಸಿಡ್ ಅಂತ ಪ್ಲಾನೋಫಿಕ್ಸ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಸಿಂಪರಣೆ ತಾವು ಮಾಡಬಹುದು. ಅದೆಷ್ಟಂದ್ರೆ ರಾತ್ರಿ ಸಮಯದಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಆಗ್ತಾ ಇರುವುದರಿಂದ ತಮ್ಮ ಜಾನುವಾರುಗಳನ್ನ ಬೆಚ್ಚಗಿನ ಒಂದು ಪ್ರದೇಶಗಳಲ್ಲಿ ಕಟ್ಟಬೇಕಾಗತ್ತೆ. ಆಮೇಲೆ ಈಗ ಕೋಳಿ ಸಾಕಾಣಿಕೆ ಅಂತ ಒಂದು ಇದರಲ್ಲಿ ಏನಾಗುತ್ತೆ, ಆ ಒಂದು ಉಷ್ಣಾಂಶ ಮಾಡ್ಕೊಂಡು ಹೋಗ್ಬಹುದು. ಸೊ ರೈತ ಬಂದವರೇ, ಕೊನೆಯಲ್ಲಿ ನಾನು ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಮುಂದಿನ ಒಂದು ವಾರದ ನಮಗೆ 18 ಅಥವಾ 17 ಡಿಗ್ರಿ ಸೆಲ್ಸಿಯಸ್ ನಮಗೆ ಉಷ್ಣಾಂಶ ದಾಖಲಾಗುವ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಸಂದೇಶ. ಇದುವರೆಗೆ ಶಾಂತಪ್ಪ ದುತ್ತರ್ಗಾವಿ ಅವರಿಂದ ಹವಾಮಾನ ವರದಿ ಕೇಳಿದ್ರಿ. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ. ಓರಲ್ ಇದ್ದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸೌಲಭ್ಯವಿದೆ. ಆಯುಷ್ಮಾನ್ ಕಾರ್ಡ್ ಅನ್ನು 14 ಸಂಖ್ಯೆಯ ABHA ಹೆಲ್ತ್ ID ಯೊಂದಿಗೆ ಸಂಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 1455 ಕರೆ ಮಾಡಿ. ನಿಮ್ಮ ಆರೋಗ್ಯ ಕೇಳಿ ರೈತ ಬಾಂಧವರೇ ಕೃಷಿ ಗೀತೆ. ಅಮೂಲ್ಯ ಖನಿ ಅದನುಳಿಸಲು ಬಸಿಯಬೇಕು ಬೆವರಿನ ಹನಿ, ಬೆವರಿನ ಹನಿ, ಬೆವರಿನ ಹನಿ. ಹಿಡಿಯೋಣ ಬನ್ನಿರು ಜಲಧಾರಿ ಜೀವಧಾರಿ ಮಾಡೋಣ ಬನ್ನಿರು, ಜಲಧಾರಿ ಜೀವಧಾರಿ ಮಾಡೋಣ ಬನ್ನಿರು, ಜಲಧಾರಿ ಜೀವಧಾರಿ ಸಲಿಲಧಾರಿ ಜೀವನಧಾರೆ, ಜಲಧಾರಿ ಜೀವಧಾರಿ ಸಲಿಲಧಾರಿ. ಹಾರುವ ಮಣ್ಣನ್ನು ಹಿಡಿಯೋಣ ಬನ್ನಿರು ಸವೆಯ ಬನ್ನಿರು, ಜಲಧಾರಿ ಜೀವಧಾರಿ ಮಾಡೋಣ ಬನ್ನಿರು, ಜಲಧಾರಿ ಜೀವ ಜೀವನಧಾರೆ, ಜಲಧಾರಿ ಜೀವಧಾರಿ ಸಲಿಲಧಾರೆ ಜೀವನಧಾರೆ. ನಾಲೆಯಲ್ಲಿ ನೀರನ್ನು ನಿಲ್ಲಿಸೋಣ ಬನ್ನಿರು ಹರಿಯುವ ನೀರನ್ನು, ಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸಲಿಲಧಾರೆ. ಹೊಟ್ಟೆಯನ್ನು ತಣಿಸೋಣ.